ಸಿದ್ದಪ್ಪ ಎಂಬ ರೈತರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸಿದ್ದಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಪ್ಪ ಅವರೇ, ನೀವು ಮೂಲತಃ ಇದೇ ಊರವರ? ಇದೇ ಊರು. ಅವಾಗಿಂದನು? ಅವಾಗಿಂದಲೂ ಆರಂಭನೆ. ಏನ್ ಮಾಡ್ಕೊಂಡಿದ್ರ ಸಿದ್ದಪ್ಪ ಅವರು? ಬೇಸಾಯ, ರಾಗಿ, ಜೋಳ ಎಲ್ಲ ಬೆಳೆಯೋದು, ಹುಳಿ ಕಾಳು ಇಷ್ಟೆಲ್ಲ ಬೆಳೀತಾ ಇದೀವಿ, ತೋಟ ಮಾಡ್ಕೊಂಡಿದೀವಿ, ಇಷ್ಟು ಕೆಲಸ ಮಾಡ್ತಾ ಇದೀವಿ. ಎಷ್ಟು ಎಕರೆ ಜಮೀನಿದೆ ತಮ್ಮ ಹತ್ರ? ಒಂದು 8-10 ಎಕರೆ ಒಳಗೆ. ಆ ಒಂದು 10 ಎಕರೆ ಜಮೀನು ಅಂದ್ರೆ 8-10 ಎಕರೆ ಅಂತಂದ್ರಲ್ಲ, ಎಷ್ಟೆಷ್ಟು ಜಮೀನಲ್ಲಿ ಏನೇನ್ ಮಾಡ್ಕೊಂಡಿದ್ದೀರಿ ತಾವು? ಒಂದು 4 ಎಕರೆ ಅಡಿಕೆ ಮಾಡಿದೀವಿ, ಇನ್ನೊಂದು 4 ಎಕರೆ ರಾಗಿ ಮಾಡಿದೀವಿ, ಹುರುಳಿ ಮಾಡಿದೀವಿ 1-2 ಎಕರೆ. ರಾಗಿ, ಅಡಿಕೆ, ಹುರುಳಿ, ಅದ್ರ ಜೊತೆ ಮತ್ತೆ ಬೇರೆ ಬೇರೆ ಏನೇನು ಬೆಳೆಗಳನ್ನ ತಾವು ಬೆಳ್ಕೊಂಡಿರ್ತಾರೆ? ಟೊಮೆಟೊನು ಬೆಳೆದ್ವಿ, ಟೊಮೆಟೊನು ಮಾಡಿದ್ದು. ಅವಾಗ ಬೇರೆ ಬೇರೆ ಮೆಣಸಿನ ಗಿಡನು ಬೆಳಿತೀವಿ. ಎಲ್ಲದ ಕೆಲಸ ಮಾಡ್ತಲೇ ಇರ್ತೀವಿ ಸರ್. ನಿನ್ನೇನು ಆರಂಭ ಬೇಸಾಯ ದನ ಕರ ಮೇಯಿಸ್ಕೊಂಡು ಮನೆಯಲ್ಲಿ. ಒಂದು ಕೃಷಿ ಬಗ್ಗೆ ಹೇಳೋದಾದ್ರೆ, ಎಷ್ಟು ವರ್ಷದಿಂದ ಅಂತಂದ್ರೆ ಪ್ರಾರಂಭದಲ್ಲಿ ತಾವು ತಮ್ಮ 8-10 ಎಕರೆ ಜಮೀನಲ್ಲಿ ಏನೇನ್ ಮಾಡ್ಕೊಂಡಿದ್ರಿ? ಬಡ್ಡಿಯಿಂದಲೂ ಹುಳಿ ಜೋಳನೇ ಜಾಸ್ತಿ ಸ್ವಾಮಿ. ಕೊನೆಗೆ ಈಗ ನಾವು ಒಂದು 35 ವರ್ಷ ಒಳಪಟ್ಟಿರಿಂದ ತೋಟ ಮಾಡಿರಿ. ಆರಂಭನೆ ನಮ್ದು ಬಡ್ಡಿಯಿಂದಲೂ ಉದ್ಯೋಗ. ಓದಿದಿರ ತಾವು? ಇಲ್ಲ ಸರ್, ಓದಿಲ್ಲ. ಅವಾಗಿಂದನೂ ಕೃಷಿನೇ ಮಾಡ್ತಕ್ಕಂಥದ್ದು. ಏನಕ್ಕೋಸ್ಕರ ಆಸಕ್ತಿ ಬಂತು ತಮ್ಗೆ ಕೃಷಿದು? ಅವತ್ತು ಓದ್ಲಿಲ್ಲ, ಆರಂಭ ಮಾಡ್ಲೇಬೇಕಲ್ಲ, ರೈತರು ನಾವು ಮಾಡ್ತಾ ಇದ್ವಿ. ಆರಂಭದ ಬಗ್ಗೆನೆ ನಮ್ದು ಯಾವ್ದುದ್ರುವೆ, ರಾಗಿ ಜೋಳ ಬೆಳೆಯೋದು, ಹೊಲ ಕೊಯ್ಯೋದು, ಈಗಲೂ ಕೊಯ್ಯಕ್ ಹೋಗಿದ್ರೆ ಇದೇ ಕೆಲಸ. ಅವಾಗ ಊಟ ಮಾಡ್ಕೊಂಡು ಎತ್ತು ಕರೆ ಇಟ್ಕೊಂಡು ಹೊಲ ಕಡೆ ಹೋಗ್ತಾ ಇರ್ತೀನಿ. ಬೇಸಾಯ ಎಷ್ಟು ಎತ್ತು ಸಾಕಿದಿರ ತಾವು? 2 ಎತ್ತಿದೆ ಸರ್, 2 ದನ ಇದೆ, 2 ಎಮ್ಮೆ ಇದೆ. ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಮೂರನ್ನು? ಅವ ಮಕ್ಕಳು ಇರ್ತಾರೆ, ಅವ್ರು ಒಂದ್ ಕಡೆ ಹೋದ್ರೆ ನಾನು ಒಂದ್ ಕಡೆ 4 ದನ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಪ್ರಾರಂಭದಲ್ಲಿ ಈ ಅಡಿಕೆಗಿಂತ ಮುಂಚೆ ತಾವು ಏನೇನ್ ಬೆಳೆಗಳನ್ನ ಬೆಳ್ಕೊಂಡಿದ್ರಿ ಅಂತೀರಿ? ರಾಗಿ, ಹುರುಳಿ ಬೆಳೆದ್ರು. ಎಷ್ಟು ಬರ್ತಾ ಇತ್ತು ಅವಾಗ ಆಗಿಂದ ಒಂದು ವ್ಯವಸಾಯ ಪದ್ಧತಿಗೂ ಈಗಿನ ವ್ಯವಸಾಯ ಪದ್ಧತಿ ಬಗ್ಗೆ ಮಾತಾಡೋದಾದ್ರೆ, ಅವತ್ತಿನ ವ್ಯವಸಾಯದ ಬಗ್ಗೆ? ಅವಾಗ 1 ಎಕರೆಗೆ 10 ಚೀಲ ಬೆಳೆಯೋದು ಕಷ್ಟ ಇತ್ತು. ಇವತ್ತ ಗೊಬ್ಬರದ ಮೇಲೆ ಒಂದು 15 ಚೀಲ ಬೆಳಿತೀವಿ 1 ಎಕರೆಗೆ. ಒಂದು 15 ಚೀಲ ಬೆಳಿಬಹುದು. ಯಾವ ರಾಗಿ ಹಾಕಿದ್ರಿ ತಾವು? ಇಂಡ, ಪೈದು ಇವೆಲ್ಲ ಹಾಕಿದ್ವಿ. ಈ ರಾಗಿ ಕೃಷಿ ಬಗ್ಗೆ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀರಿ? ಮಳೆ ಬಂದಾಗ ಯೂರಿಯಾ ತಂದು ಅದಕ್ಕೆ ಹಾಕ್ತಿವಿ, ಕೂರಿಗೆ ಬಿತ್ತನೆ ಮಾಡ್ತೀವಿ. ಕೂರಿಗೆ ಮುಂಚೆರೆಯ ಅಲ್ಲಿಗೆ ಒಂದುವರೆ ತಿಂಗಳಿಗೆ ಗೊಬ್ಬರ ಕೊಡ್ತೀವಿ ಅದಕ್ಕೆ. ಆಮೇಲೆ ಕಳೆ ಕೀಳಿಸ್ತೀವಿ, ಇಷ್ಟೆಲ್ಲ ಮಾಡ್ತಾ ಇರ್ತೀವಿ ಸರ್. ಹಾಗೆ ಈಗ ಯಾವ್ದಾದ್ರು ಒಂದು ರೋಗಗಳ ಬಗ್ಗೆ ಏನು? ಈಗೇನು ರೋಗ ಇಲ್ಲ ಅಷ್ಟು, ಅದೇನು ಈ ವರ್ಷಕ್ಕಿಲ್ಲ, ಮೊದ್ಲೆಲ್ಲ ಬಂದಿದೆ, ಈಗಲೂ ರೋಗ ಬರ್ತಿದೆ, ಎಲ್ಲದೂ ಬಂದಿದೆ ಸರ್. ಯಾವ ರೀತಿ ನಿರ್ವಹಣೆ ಮಾಡ್ತೀರ ತಾವು? ಅದು ಕೂರಿಗೆಲ್ಲಿ ಒಂದು 4 ಇಂಚು ಒಳಪಟ್ಟು ಬಿತ್ತಿದೀವಿ ರಾಗಿನೇ. ನಿನ್ನೆಲ್ಲ ಅದ್ರಾಗಾದ್ರೂ ಅದ್ರ ಮೇಲೆ ಮೇಲ್ ಕೆಲಸ ಮಾಡ್ಬೇಕು ಅಂದ್ರೆ ಕೊರಡು, ಹಲುವೆ ಎಲ್ಲದೂ ಮಾಡಿದ್ವಿ. ಅಷ್ಟೇ ಯಾಕೆ ಕೂರಿಗೆಲ್ಲೇ ಮಾಡ್ಬೇಕು ಅಂತ? ಕೂರಿಗೆಲ್ಲ ಮಾಡ್ಬೇಕು ಅಂದ್ರೆ ಅದು ಬಿತ್ತರಣಿಗೆ ನಾವು ಎಡೆ ಕುಂಟೆ ಹೊಡಿಬೇಕು, ಬೇಸಾಯಕ್ಕೆ ಆ ಕಳೆ ತೆಗಿಯೋದು ಕಡಿಮೆ ಆಗ್ತೈತಿ ಅಂತ ನಾವು ಆ ಕೆಲಸ ಮಾಡಿದೀವಿ. ರಾಗಿ ಜೊತೆ ಕಳೆ ಬಂದೇ ಬರುತ್ತೆ, ಅದ್ರ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ? ಅದು ಹೆಣ್ಣಾಳ್ ಬಿಟ್ಟು ಕಳೆ ಕೀಳಿಸ್ತೀವಿ. ಅವಾಗ ನಾವು ಎತ್ತಿನಲ್ಲಿ ಬೇಸಾಯ ಮಾಡ್ತೀವಿ, ಮದ್ದಿದ ಬೀದಿಲಿ ಎಲ್ಲ ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಮಾಡ್ತೀವಿ, ಎಡೆ ಕುಂಟೆ ಏನಾದ್ರು ಅದು ಒಂದ್ 3/4 ಅಡಿದು ಅದು ಬಿತ್ತಿ 1 ಅಡಿ ಸಾಲು ಇಟ್ಕೊಂಡಿರ್ತೀವಿ, ಅದು 3/4 ಅಡಿದ ಎಡೆ ಕುಂಟೆ ಹೊಡಿತೀವಿ. ಈಗೆಲ್ಲ ಯಾಂತ್ರೀಕೃತ ಮಾಡ್ತಕ್ಕಂಥದ್ದು ನೀವು ಇನ್ನು ಎತ್ತಲ್ಲಿ ಮಾಡ್ತೀರಾ? ಈಗ ಒಂದ್ 10-15 ಎಕರೆ ಬಿತ್ತನೆ ಮಾಡಿದೀವಿ, ಎತ್ತಿನಲ್ಲೇ ಮಾಡಿದ್ವಿ. ಏನ್ ಅನ್ಸುತ್ತೆ ತಮ್ಗೆ? ನಮ್ಗೇನು ಅನ್ಸಲ್ಲ, ಮಾಡ್ತಾ ಇರೋದೇ ಕೆಲಸ. ಈಗ ಯಾಂತ್ರೀಕೃತ ಬೇಸಾಯ ಪದ್ಧತಿಗೂ ನಿಮ್ಮ ಬೇಸಾಯಕ್ಕೂ ವ್ಯತ್ಯಾಸಗಳ ಬಗ್ಗೆ? ಅದು ನಮ್ ಬೇಸಾಯ ನಮಗೆ ಸರಿ ಅಂತೀತಿದೆ ಸರ್. ಇದ್ರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಬಿತ್ತೋದು ಬಿತ್ತರ್ ಸರಿ ಇದ್ರೆ ಸರಿ ಇರ್ತೈತಿ, ಅಲ್ದಿದ್ರೆ ಒಂದ್ 3 ತಳಗೆ 2 ತಳ ಅಲ್ಲಿಗೆ ಹೋಗಿರ್ತೈತಿ ಕೆಲಸ. ಅದು ಬಿತ್ತರ್ ಮೇಲೆ ಡಿಪೆಂಡ್. ಎತ್ತಿನಾಗೆ ಅಂದ್ರೆ ಬಿತ್ತರ್ ಸರಿ ಇದ್ರೆ 3 ತಳಿಗೂ ಕರೆಕ್ಟ್ ಆಗಿ ಬಿತ್ತಾರೆ. ನಿಮ್ ಪ್ರಕಾರವಾಗಿ ಬಿತ್ತೋರ್ ಸರಿ ಇದ್ರೆ ಅಂತಂದ್ರೆ ಯಾವ ತರ ಅಂತ? ಜನ ಬಿತ್ತಾರಲ್ಲ ಅವ್ರ ಕೈಲಿ ಬಿಡೋದು ಸರಿ ಇರ್ಬೇಕು, ಅವ್ರು ಟ್ರ್ಯಾಕ್ಟರ್ ಅಲ್ಲಿ ಬಿತ್ತರು. ಇವ್ರು ಎತ್ತನೇರಾದ್ರೆ ಅನುಸರಿಸಿ ಬಿಟ್ಟು ಬಿಡ್ತಾರೆ, ನೆಲ್ಲಕ್ಕೆ ಹೋಗ್ತಾ ಇರ್ತೀವಿ, ಬಿತ್ತಾ ಇರ್ತಾರೆ. ಹಾಗಾಗಿ ಇಳುವರಿಯಲ್ಲೂ ಸ್ವಲ್ಪ ನೀವು ಚೆನ್ನಾಗಿ ಇದ್ ಮಾಡ್ಬೋದು. ಗೊಬ್ಬರ ಕೊಟ್ಟಂಗ್ ಬರ್ತೀವಿ ಸರ್. ಏನೇನ್ ಗೊಬ್ಬರಗಳು ಕೊಡ್ತೀರ ತಾವು? ಅದಕ್ಕೆ DAP 20-20 ಇವೆಲ್ಲ ಕೊಡ್ತೀವಿ, ಪೊಟಾಸು ಎಲ್ಲ ಕೊಡ್ತಾ ಇರ್ತಾರೆ. ಹೆಚ್ಚಾನ ಹೆಚ್ಚು ತಾವು ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬಿತವಾಗಿರೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಯೂಸ್ ಮಾಡ್ತಿರೋ ಅಥವಾ ಕೊಡ್ತಿರೋ ಅಂತ? ಇಲ್ಲ, ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ದು ಮೊದ್ಲಲ್ಲವ, ಈಗ ಕೊಡೋದಿಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಎಲ್ಲ ತೋಟಕ್ಕೆ ಆಗ್ತೈತಿ. ಇದಕ್ಕೆ ಕೊಡಬಹುದು, ಯಾಕೆ ಕೊಡ್ತಿಲ್ಲ ಅಂತ? ಗೊಬ್ಬರ ಇಲ್ಲ ಅಷ್ಟು, ತೋಟಕ್ಕೆ ಆಗುವಷ್ಟು ಗೊಬ್ಬರ ಒಂದು 10 ಲೋಡ್ ಆದ್ರೆ ತೋಟಕ್ಕೆ ಸರಿ ಆಗ್ತಾ ಐತಿ, ತಗೊಂಡು ಕೊಡ್ಬೇಕಷ್ಟೇ. ಹಾಗಾಗಿ ಈ ರಾಗಿ ಇದಕ್ಕೆ ಅಷ್ಟು ಇದು ಮಾಡ್ತಾ ಇಲ್ಲ. ಮತ್ತೆ ರಾಗಿ ಜೊತೆಗೆ ಬೇರೆ ಏನೇನ್ ಬೆಳ್ಕೊಂಡಿದ್ರಿ ತಾವು? ರಾಗಿ ಜೊತೆಲಿ ಇದೆ ಕಡಿಗೆ ಇಂಗಂಡ್ ಹಾಕ್ತಿವಲ್ಲ, ಹುರುಳಿ, ಅವರೇ ಗಿಡ ಇಷ್ಟು ಬೆಳಿತೀವಿ ಸರ್. ಅದ್ರ ಜೊತೆಲಿ ಬೆಳೆಯಕ್ ಬರಲ್ಲ, ಈಗ ಬೇರೆನೆ ಬೆಳಿಬೇಕದ. ಮೊದ್ಲೆಲ್ಲ ಬೆಳಿತಿದ್ದು ಅದ್ರ ಜೊತೆಲಿ, ಈಗ ಬೆಳೀತಾ ಇಲ್ಲ. ಕಾರಣ ಏನು ಅಂತೀರಿ? ಅದು ಎಲ್ಲ ರಾಗಿ ಕೊಯ್ಬೇಕಾರೆ ಅವರ ಬಳ್ಳಿ ಸುತ್ತಿಕೊಂಡ್ಬಿಡೋದು, ಅದಕ್ಕೆ ನಾವು ಅದ ಕಬಿಟ್ಟಿದೀವಿ, ಈಗ ಅದ್ರ ಜೊತೆಲಿ ಹಾಕಲ್ಲ. ಆತರ ಸುತ್ಕೊಂಡ್ರೆ ಏನೇನು ತೊಂದ್ರೆನೋ ಅಥವಾ ಯಾವ ತೊಂದ್ರೆ? ಕೊಯ್ಬೇಕಾರೆ ಆ ಬಳ್ಳಿ ಸಮೇತ ಕೊಯ್ದಾಕ್ಬಿಡ್ತಾರೆ, ಆಳ್ ಕರ್ಕೊಂಡು ಹೋಗಿರ್ತೀವಲ್ಲ, ಅದ ಕೊಯ್ದಾಕ್ಬಿಡ್ತಾರೆ ಬಳ್ಳಿನ. ಅದಕ್ಕಾಗಿ ನಾವು ಅದ ಬೆಳೆಯೋದಲ್ಲ, ಹಾಕೋದಲ್ಲ, ಅದ್ರೊಳಗೆ ಸಪರೇಟ್ ಹಾಕ್ತಿವಿ. ಸಪರೇಟ್ ಅಂದ್ರೆ ಯಾವ ರೀತಿ ಹಾಕ್ತೀರಿ ಅಂದ್ರೆ? ದೊಡ್ಡ ಕುಂಟೆ ದಾಯಿಕೆ 5 ಅಡಿಗೆ ಒಂದ್ ಸಾಲ ಹಾಕ್ತಿವಿ. ಒಂದ್ ಸಾಲ ಅದು 2 ಸಾಲಿಗೆ ಆತರ ಇಲ್ಲವಾ? ಪೂರ್ತಿ 15 ಹಾಕ್ತಿವಿ, 1-20 ಗುಂಟಿಗೆ. ಅವರೇ ಗಿಡನೇ ಹಾಕ್ತೀವಿ. ಇನ್ ಬಾಕಿದ್ರಲ್ಲಿ ರಾಗಿ ಹಾಕ್ತಾರೆ? ಬಾಕಿದ್ರಲ್ಲಿ ರಾಗಿ ಹಾಕ್ತೀವಿ. ಅಂದ್ರೆ ಅದಕ್ಕೂ ಅದಕ್ಕೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಇದ ನೀವು ಬ್ಯಾಸಾಯ ಮಾಡೋದಲ್ಲ? ಅಡಿ ಬರ್ತೈತಿ, ರಾಗಿ ಮಾತ್ರ ಮುಂಚೆ ಕೊಯ್ಬೇಕು, ಅದು ಇಂಗ್ಲೆಂಡ್ ಬರೋದು, ಇನ್ನೂ ಹೂವು ಆಗಿರೋದಲ್ಲ ಈ ಟೈಮ್ನಲ್ಲಿ. ಅಂದ್ರೆ ಈಗ ಡಿಸೆಂಬರ್ ಸ್ಟಾರ್ಟ್ ಆಯ್ತು ಅಂದ್ರೆ ಈಗ ಪ್ರಾರಂಭ ಆಗುತ್ತೆ. ಎಷ್ಟು ಮಾಡಿದಿರ ತಪ್ಪಿಗ ಅವರೇ? ಅವರೇ ಇಲ್ಲ, ಈಗ ಮಾಡಿಲ್ಲ, ಸಪರೇಟ್ ಹಾಕ್ತದ್ದು ಅಷ್ಟೇ. ಈ ಬಾರಿ ಹಾಕಿಲ್ಲ? ಹಾಕಿಲ್ಲ. ರಾಗಿ ಎಲ್ಲ ಆಯ್ತು? ಆಯ್ತು. ಈಗ ಕೊಯ್ಯಕ್ಕೆ ಕೊಯ್ತಾ ಇದೀವಿ. ಈಗ ಎಷ್ಟು ಆಗ್ಬೋದು ಅಂತ ತಮ್ಮ ಅಂದಾಜು? ಈಗ 4 ಎಕರೆ ಒಂದು 30-40 ಚೀಲ ಆಗ್ತೈತೆ. ಅಂದ್ರೆ ಇಲ್ಲಿ ಬರ್ತಾರ ಅಥವಾ ಮನೆಗೆ ಉಪಯೋಗಿಸ್ಕೊಂತೀರ? ಮನೆಗೆ ಉಪಯೋಗಿಸಿ ಅಂತೀವಿ, ಅದು ಮುಂದಿನ ಬೆಳೆ ಬಂದಾಗ ನಾವು ಕೊಡೋದು. ಇಲ್ಲಿ ಕೊಡ್ತೀರಿ? ಕೃಷಿ ಇಲಾಖೆ ಬಿಡ್ತೀವಿ ಸರ್, ಇವರೇ ಬಿಡ್ತಾರೆ, ನಮ್ಮ ಹುಡುಗ ಪಾಣಿ ಕೊಟ್ಟು ಕೃಷಿ ಇಲಾಖೆ ಬಿಡ್ತಾರೆ. ಈಗ ಒಳ್ಳೆ ರೇಟ್ ಇದೆ ರಾಗಿಗೆ ಅಂತ ಅಂದ್ರೆ ಯಾವ ರೀತಿ ಅಂತ ಹೇಳ್ತೀರಿ? ಇನ್ನು ಬೆಳಿಬಹುದಾಗಿತ್ತು? ಬೆಳೆ ಬೇದಾಯ್ತು ಇಲ್ವಲ್ಲ, ಬೆಳೆಯಕ್ ಆಗ್ತಾ ಇಲ್ಲ, ತೋಟ ಮಾಡ್ಕೊಂಡು ಎಲ್ಲವನ್ನು ಮಾಡಕ್ಕೆ ಈಗ ಅದರಿಂದ ಕಡಿಮೆ. ಬಟ್ ಊಟಕ್ಕೆ ಮಾತ್ರ ರಾಗಿ ಏನೋ ರೀತಿಲಿ ಮಾಡ್ತಾ ಇದೀರ? ಹೌದು, ಊಟಕ್ಕೆ ರಾಗಿ ಬೆಳ್ಕೊಂತ ಇದೀವಿ. ಈ ಅಡಿಕೆ ಅಂತ ಹೇಳಿದ್ರಲ್ಲ, ಯಾವ ರೀತಿ ಆಸಕ್ತಿ ಬಂತು, ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ತಾವು? ಒಂದ್ 25 ವರ್ಷದಿಂದ ಮಾಡಿದೀವಿ ಸರ್. ಹೇಗ್ ಬಂತು ನಿಮ್ಗೆ ಇದು ಅಡಿಕೆ ಮಾಡ್ಬೇಕು ಅಂತ? ಈ ಬೋರ್ ಕೊರೆಸ್ತು. ಅಂದ್ರೆ ಅವಾಗೆಲ್ಲ ಈ ರೇಟ್ ಇರ್ಲಿಲ್ಲ ಅಡಿಕೆ, ಈಗಲೇ ಜಾಸ್ತಿ ಆಗಿರೋದು, ಅವಾಗ್ಲೇ ಯಾಕೆ ಅಂತ? ಬೋರ್ ಕೊರೆಸ್ತು, ನೀರ್ ಬಿದ್ದ ಮೇಲೆ ಅಡಿಕೆ ಮಾಡಕ್ ಶುರು ಮಾಡ್ಕೊಂಡಿದೀವಿ ಸರ್ ನಾವು ರೈತರು. ಎಷ್ಟು ಬೋರ್ ಹಾಕ್ಸಿದಿರಿ? ಒಂದ್ 4 ಇದೆ. ಎಷ್ಟು ಎಕರೆಗೆ 4 ಬೋರು? ಒಂದ್ 8 ಎಕರೆಗೆ. 8 ಎಕರೆ 4 ಬೋರು. ನೀವು ಬೋರ್ ಹಾಕ್ಸೋ ಸಮಯದಲ್ಲಿ ಆ ಜಮೀನು ಕೂಡ ರಾಗಿನೇ ಇತ್ತು? ರಾಗಿನೇ ಬೆಳೆದಿರೋದು ನಾವು, ಇದಾದ್ಮೇಲೆ ನಾವು ಅಡಿಕೆ ಮಾಡಿರೋದು. ಈ ರಾಗಿನ ಬೆಳೆದ ನಂತರವಾಗಿ ಅಡಿಕೆಗೆ ಹೋದಾಗ ಭೂಮಿ ಸಿದ್ಧತೆ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ನೀವು ರಾಗಿಯಿಂದ ಆ ಭೂಮಿ ಸಿದ್ಧತೆ ತಾವ್ ಯಾವ ರೀತಿ ಮಾಡ್ಕೊಂಡ್ರಿ ಅಂತ? ಆ ಕಾಲದಲ್ಲಿ ಎಲ್ಲ ಎತ್ತಿನ ಬೇಸಾವು, ಮರದೇಗಳಲ್ಲಿ ಬೇಸ ಹೊಡ್ಕೊಂಡು ಅವಾಗ ಹರಿಕೊಂಡು ಆಮೇಲೆ ಬಿತ್ತನೆ ಮಾಡುದು. ಈಗ ಅಡಿಕೆ ನೆಡ್ಬೇಕಾದ್ರೆ ತಳಿಗಳಂದ್ರೆ ಬೀಜ ಬಹಳ ಮುಖ್ಯವಾಗುತ್ತೆ. ಯಾವ್ದು ಸೈಡಿಂದ ತಾವ್ ಅಡಿಕೆ ಹಾಕಿರ್ತಕ್ಕಂಥದ್ದು, ಯಾವ ಭಾಗದ ಅಡಿಕೆ ತಾವು? ಅದು ಈ ಭಾಗದಲ್ಲೇ ತಂದು ಸಗರಬಣ್ಣ ಕಡೆ ಹೋಗಿ ಸಸಿ ತಗೊಂಬಂದು ಅವಾಗ ಗೋಟು ತಗೊಂಬಂದು ಪಾತಿ ಮಾಡಿ ಪಾಕೆಟ್ ಮಾಡಿ ಅಕ್ಕವ್ರು ಹಾಕ್ತು, ಇಲ್ಲಾಂದ್ರೆ ನಾವೇ ಸಸಿ ತಂದು 15 ರೂಪಾಯಿ 20 ರೂಪಾಯಿ ನಂಗೆ ಸಸಿ ಹಾಕಿ. ನೀವೇ ಗೋಟ್ ಮಾಡಿ ಕೂಡ ಹಾಕಿದಿರಿ? ಹಾಕಿದೀವಿ. ಎಲ್ಲಿಂದ ತಂದಿತ್ತ ಗೋಟು? ಸಗರಬಣ್ಣದಿಂದ. ಅದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಉಬ್ಬಲಲ್ವೇ, ಅದು ತಟ್ಟಿಗೆ ಹಾಕಿ ಅದರಲ್ಲಿ ಮೊಳಕೆ ಬಂದಾಗ ಅದ ಪಾಕೆಟ್ ತುಂಬಿ ಸಸಿ ನೆಟ್ಟಿದೀವಿ. ಎಷ್ಟು ಕೆಜಿ ಪ್ಯಾಕೆಟ್ ಅಲ್ಲಿ ತಾವು ಮಾಡಿರೋದು? ಅದು ಒಂದೊಂದು ಕೆಜಿ ಮಣ್ಣು ಇದ್ರಲ್ಲಿ ತುಂಬಿದೀವಿ. ಗಿಡಗಳು ಸಸಿ ಮಾಡಿರ್ತಕ್ಕಂಥದ್ದು, ಎಷ್ಟು ವರ್ಷ ಸಾಕಿದ್ರೆ ಸಸಿನ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಅದು ಒಂದ್ 6 ತಿಂಗಳು 1 ವರ್ಷ. ಯಾವ ರೀತಿ ಅಂದ್ರೆ ಬಿಸಿಲಲ್ಲೋ ನೆರಳಲ್ಲೋ ಯಾವ ತರ ಮಾಡಿದ್ರಿ? ಅದ ನೆರಳಲ್ಲೇ ಬೆಳಿಬೇಕು, ಎರಡು ಮಿಕ್ಸ್ ಜಾಗದಲ್ಲಿ ಬೆಳೆದೀವಿ ತೆಂಗಿನ ತೋಟದೊಳಗೆ. ಅದಕ್ಕೆ ಏನೇನ್ ಗೊಬ್ಬರಗಳನ್ನ ಮಿಶ್ರ ಮಾಡಿಕೊಟ್ರಿ ನೀವು? ಗೊಬ್ಬರ ಎಷ್ಟು, ಮಣ್ಣೆ ಎಷ್ಟು, ಅದಕ್ಕೇನೇನ್ ಮಾಡಿದ್ರಿ? ಮಣ್ಣೆ ತುಂಬಿದ್ದು ಸಾಧಕ್ಕೆ ಗೊಬ್ಬರ ಹಾಕಿಲ್ಲ, ಗೊಬ್ಬರ ಹಾಕಿರಲಿಲ್ಲ. ಇದರಲ್ಲೇ ಬರಲಿ ಮಣ್ಣಲ್ಲೇ ಅಂತ ಕೆರೆ ಕಡೆ ಬೇರೆ ಕಡೆ ಮಣ್ಣು ತಂದು ಗೋಡ್ ಮಣ್ಣ ಅದಕ್ಕೆ ತುಂಬಿ ಪ್ಯಾಕೆಟ್ ಹಾಕಿದ್ದು. ಕೆಲವರೆಲ್ಲ ಗಪ್ಪೆ ಸಸಿ ಹಾಕ್ತಾರೆ, ನೀವು ಅದ್ ಮಾಡ್ಲಿಲ್ಲ? ಮಾಡಿಲ್ಲ, ಮಾಡಿರು ಕೆಲವು ಕಡೆ, ನಾವು ಮಾಡಿರಲಿಲ್ಲ. ಅದು ಒಳ್ಳೆ ಇಳುವರಿ ಚೆನ್ನಾಗ್ ಬರುತ್ತೆ. ಕೆಪ್ಪ ಸಸಿನು ಮಾಡಿದ್ರು. ಒಂದ್ ಎಕರೆಗೆ ಎಷ್ಟು ಸಸಿಗಳಂದ್ರೆ ಗಿಡಗಳನ್ನ ಕೂರಿಸಿದ್ರಿ ಅವಾಗ? ಒಂದ್ ಎಕರೆಗೆ 600 ಸಸಿ ಕುಂಟಿಸಿದ್ವಿ. ದಾಯಿ ಎಷ್ಟು ಕೊಟ್ಟಿದ್ರಿ? 7-8. ಕಡಿಮೆ ಏನಕ್ಕೋಸ್ಕರ ಅಂತೀರಿ ಅವಾಗ? ಅಲ್ಲ, ಅದು ಬ್ಯಾಸ ಒಡೆಯೋದಕ್ಕೆ ಸರಿ ಹಾಕಿತಿ ಅಂತ 8-8 ಮಾಡಿದೀವಿ. ಅಡಿಕೆ ಸಸಿ ನೆಟ್ರಲ್ಲ ತಾವು, ಏನೇನ್ ಗೊಬ್ಬರಗಳು ಪ್ರಾರಂಭದ ಹಂತದಲ್ಲಿ ಕೊಡ್ತಾ ಹೋದ್ರಿ, ಯಾವ ರೀತಿ ಅಂತ ಹೇಳ್ತೀರಿ? ಆ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ ರೈತರಿಗೆ ಹೇಳ್ರಿ. ಅದು ಗೊಬ್ಬರ ಕೊಟ್ಟು ಅಂದ್ರೆ ದನಿನ ಗೊಬ್ಬರ ಕೊಟ್ಟು ಫಸ್ಟ್, ಆಮೇಲೆ ಇದ್ರದ್ದು ಗೌರ್ಮೆಂಟ್ ಗೊಬ್ಬರ ಕೊಟ್ಟು DIP ಒಂದೊಂದು ಇಡೆ ಸ್ವಲ್ಪ ಇದೆಲ್ಲ ಕೊಟ್ಟಿದೀವಿ ಸರ್. ಕೊಟ್ಟ ನಂತರ ಬೇಷ ಮಾಡಿದೀವಿ. ಅವಾಗ ಕಳೆ ನಾಶಕ ಹೊಡಿತೀವಿ, ಅವೆಲ್ಲ ಮಾಡಿದೀವಿ ಸರ್. ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಿದ್ರಿ? ಕೆಲ ಈಗೆಲ್ಲ ರೌಂಡ್ ಅಪ್ ಎಲ್ಲ ಹೊಡಿತಾರೆ, ಆ ಕಾಲದಲ್ಲೆಲ್ಲ ಯಾವ ತರ ಇತ್ತು ಅಂತ? ಆ ಕಾಲದಲ್ಲಿ ಬೇಸಾಯ ಜಾಸ್ತಿ ಸಹ, ನಾವು ಕುಂಟೆ ಅಕ್ಕಿ ಅರಗದು, ಬೇಷ ಹೊಡಿಯೋದು, ಇದ್ ಮಾಡ್ತು. ಈಗಲೇ ಸಹಿ ಅದು ರೌಂಡ್ ಅಪ್ ಈಗ ಒಂದು 25-30 ವರ್ಷಗಳಿಗೆ ಇದೇ ಇರೋದು. ನಾವು ಬರೀ ಆರಂಭನೇ ಮಾಡ್ಕೊಂಡ್ ಬಂದ್ ಕುಂಟೆ ಹೊಡ್ಕೊಂಡು ಬೇಸ ಹೊಡ್ಕೊಂಡು ಅರಿಕೆಂತದ್ದು. ಅಂದ್ರೆ ಅವಾಗೆಲ್ಲ ಕೂಲಿ ಸಮಸ್ಯೆ ಇರ್ಲಿಲ್ಲ, ಜನ ಸಿಕ್ತಕ್ಕಂಥವ್ರು. ಈಗ ಜನ ಸಿಗಲ್ಲ, ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಕೂಲಿನ? ಇಲ್ಲ ಸರ್, ಈಗೆಲ್ಲ ಔಷಧಿ ಹೊಡೆಯದೆ ಜನ ಸಿಗ್ತಾ ಇದ್ದಾಗ. ಅಂದ್ರೆ ಅವಾಗಿನ ವ್ಯವಸಾಯಕ್ಕೂ ಇವಾಗಿನ ವ್ಯವಸಾಯಕ್ಕೂ ವ್ಯತ್ಯಾಸಗಳನ್ನ ನೀವು ನೋಡಿದ್ರಿ. ಈಗೆಲ್ಲ 40 ವರ್ಷದ್ದು ಅಂತ ಅಂದಾಗ ಅವತ್ತಿಂದ ಇವತ್ತಿಗೂ ವ್ಯತ್ಯಾಸಗಳು ಹೇಳ್ರಿ. ವ್ಯತ್ಯಾಸ ಅಂದ್ರೆ ಟ್ಯಾಕ್ಟ್ರಿ ಬಂದವೇ, ಟ್ಯಾಕ್ಟ್ರಲ್ಲಿ ಬೇಷ ಮಾಡ್ತಾ ಇದೀವಿ ಸರ್. ಅದರಲ್ಲೇ ಬಾಂಡ್ಲಿ ಹೊಡೆದು ಎಲ್ಲ ಕಟ್ ಮಾಡಿ ಹಾಕ್ತಾ ಇದಾರೆ. ಒಡೆಯಕ್ ಆಗದೆ ಇದ್ದವ್ರು ನಾವು ರೌಂಡ್ ಅಪ್ ಹೊಡೆದಾರೆ, ಇಷ್ಟು ಕೆಲಸ ಮಾಡಿ. ಜೊತೆಗೆ ಈ ಒಂದು ಅಡಿಕೆಗೆ ಏನೇನ್ ಬೇರೆ ಬೇರೆ ಏನೇನ್ ಗೊಬ್ಬರಗಳನ್ನ ಕೊಡ್ತಾ ಬಂದ್ರಿ, ಯಾವ ರೀತಿ ಅದನ್ನ ಎಷ್ಟು ವರ್ಷದ ನಂತರವಾಗಿ ತಮ್ಗೆ ಹಿಂಗಾರ ಪ್ರಾರಂಭವಾಗಿದ್ದು? ಕೊಟ್ಟಿಗೆ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರನು ಇಳಿಸ್ಕೊಂಡು ಕೊಟ್ಟಿದೀವಿ, ಒಂದೊಂದ್ ಮಂಕ್ರಿ, ಎರಡೆರಡು ಮಂಕ್ರಿ. ಈ ಗೌರ್ಮೆಂಟ್ ಗೊಬ್ಬರನು ಹಾಕಿದೀವಿ ಒಂದೊಂದ 1/2 ಕೆಜಿ, ಇಷ್ಟೆಲ್ಲ ಮಾಡಿದೀವಿ ಸರ್. ಈ ನೀರಿನ ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತೀರಾ? ನೀರಿಂದು ಡ್ರಿಪ್ ಮಾಡಿದೀವಿ, ನೀರಿದ್ದರು ಆಯ್ ನೀರನ್ನು ಬಿಡಬಹುದು, ಡ್ರಿಪ್ಗೆ ಹನಿ ನೀರು ಮಾಡಿದೀವಿ ಸರ್. ಅಂದ್ರೆ ಈ ಕಡೂರು ಭಾಗದಲ್ಲೆಲ್ಲ ನೀರಿನ ಸಮಸ್ಯೆ ಜಾಸ್ತಿ, ನೀವ್ ಯಾವ ರೀತಿ ಬೋರ್ ಬಂತು, ಯಾವ ತರ ನಿರ್ವಹಣೆ ನೀರಿಂದು, ಮತ್ತೆ ಈಗ ಬೇರೆ ಕಡೆ ನೀರೆಲ್ಲ ಒದಗ್ತಾ ಇದೆಯಾ ಈ ಹಾಯ್ ನೀರು ಅಂತ ಹೇಳಿದ್ರಿ? ಯಾವ ತರ ನಮ್ಗೆ ಯಾವ್ದು ನೀರಿನ ಆಯು ಹೇಳಿ ಇಲ್ಲ ಸರ್. ಇಲ್ಲಿ ನಮ್ಮ ಜಮೀನು ಹೆಂಗ್ ಬಿದ್ದೈತೋ ದೇವ್ರಿಗೆ ಗೊತ್ತು, ಅದರಲ್ಲೇ ಆದಷ್ಟು ಮೀಟರ್ ಮಾಡ್ತಾ ಇದೀವಿ ಬಿದ್ದ ನೀರಾಗೆ. ನೀವು ಬೇರೆ ಕಡೆ ನಮಗೆ ನೀರಿನ ಮೂಲವತೆ ಇಲ್ಲ ನಿನ್ನೆ. ಯಾವಾಗಿಂದ ಪ್ರಾರಂಭವಾಯ್ತು ಹಿಂಗಾರ? ಈಗ ಏನೇ ಇಲ್ಲ ಅಂದ್ರೂ ಒಂದು 20-30 ವರ್ಷದಿಂದ ನಾವು ಬರೋ ಇಂದು ನಮಗೆ. ಅದರಿಂದ ಅಚ್ಚಿಗೆ ನೆನಪು ಸಾಲದು, ಬರೇ ಉಳ್ಳಿ ಜೋಳ ಬೆಳೆದದ್ದೇ. ಅಲ್ಲ, ತಾವು ಈ ಅಡಿಕೆ ಸಸಿನ ನೆಟ್ರಿ ಅಂತ ಹೇಳಿದ್ರಲ್ಲ, ಯಾವಾಗ ಹಿಂಗಾರ ಪ್ರಾರಂಭವಾಗಿದ್ದು ಅಂತ? 7 ವರ್ಷಕ್ಕೋ 6 ವರ್ಷಕ್ಕೋ? ಒಂದು 5 ವರ್ಷದಕ್ಕೆ. 5 ವರ್ಷದ ಮೇಲ್ಪಟ್ಟು ನಮಗೆ ಅದ್ರ ಬೆಳೆ ಸಿಕ್ಕಿರೋದು. ಅವಾಗೆಲ್ಲ ನೀವೇ ಚೇಣಿ ಮಾಡ್ತಿದ್ರ? ಅವಾಗ್ಲೂ ಕೊಡ್ತಾ ಇದ್ರು. ಅವಾಗಿನಿಂದಲೂ ಕೊಡ್ತಾ ಇದೀವಿ ಸರ್, ಅವಾಗಿನಿಂದಲೂ ಕೊಡ್ತಾ ಇದೀವಿ. ಪ್ರಾರಂಭ ದಿನಗಳಲ್ಲಿ ಎಷ್ಟು ಬಂತು ನಿಮ್ಗೆ ಅಡಿಕೆ? ಒಂದು 10 ಕ್ವಿಂಟಾಲು 20 ಹಿಂಗು ಒಂದು 10 ಹೆಚ್ಚುವರಿ ಆಗ್ತಾ ಹೋಗ್ತಾ ಇದೆ ಸರ್. ಈಗ ನೀವು ಸಡನ್ ಆಗಿ ಎಲ್ಲಾದನ್ನು ಅಡಿಕೆ ಹಾಕಿದ್ರೆ ಹಂತ ಹಂತವಾಗಿ ಅಡಿಕೆ ಚೇಂಜ್ ಮಾಡ್ಕೋತಾ ಬಂದ್ರ ಅಂತ? ಸಡನ್ ಆಗಿ ಹಾಕ್ಲಿಲ್ಲ ಸರ್, ಹಂತಂತವಾಗಿ ಹಾಕಿರೋದು. ಒಂದೊಂದು ಎಕರೆ ಹಾಕೊಂಡು ಹಂತಂತವಾಗಿ ಬಂದದ್ದು. ಈಗ ಅಡಿಕೆ ಪರಿಸ್ಥಿತಿ ಸದ್ಯದಲ್ಲಿ ಜಾಸ್ತಿ ಇದೆ ರೇಟು ಅಂತ ಹೇಳ್ತೀರ. ಈಗ ನಿಮ್ಮ ಒಂದು ತೋಟದಲ್ಲಿ ಯಾವ್ದಾದ್ರು ಒಂದು ರೋಗಗಳ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಅದನ್ನ ಏನಾದ್ರು ಬಂತ ಅಥವಾ ಅದ್ರ ನಿರ್ವಹಣೆ ಬಗ್ಗೆ? ಅದ್ರ ಬಗ್ಗೆ ಏನು ಅಡಿಕೆಗೆ ಬಂದಲ್ಲ, ಇದು ಬಿಳೇರು ಪರೆ ಕಟ್ಟಿದೆಯಲ್ಲ, ಸಸಿ ಬಂದಿದೆ ಅದು ಮರಕ್ಕೆ ನಿನ್ನ ಗೊತ್ತಾ ಇಲ್ಲ ಸರ್ ನಮಗೆ. ಏನಾದ್ರು ಹೋಗಿ ಕೇಳಿದ್ರೆ ಯಾರ ಹತ್ರ ಈ ತರ ಬಂದಿದೆ ನಮಗೆ ಅಂತ? ಕೇಳಿಲ್ಲ ಸರ್, ಕೇಳಿಲ್ಲ. ಅದ್ ನಮ್ಮ ಹುಡುಗರಿಗೆ ಗೊತ್ತು, ನಾನು ಕೇಳಿಲ್ಲ. ಜೊತೆಗೆ ಹೈನುಗಾರಿಕೆ ಅಂತ ಹೇಳಿದ್ರಿ, ಹಸು ಎಮ್ಮೆ ಎಲ್ಲ ಸಾಕಿದೀನಿ ಅಂತ ಹೇಳಿದ್ರಿ, ಯಶಸ್ಸು ಹಾಕಿದಿರಿ, ಅದರಿಂದ ಒಂದು ಆದಾಯ ಯಾವ ತರ ಬರ್ತಿದೆ ಏನು? ಹಾಲು ಡೈಲಿ ಹಾಕ್ತಾ ಇದೀವಿ, ಒಂದು 5 ಲೀಟರ್ 6 ಲೀಟರ್ ಡೈಲಿ ಕಾಯಂ ಹಾಕ್ತಾ ಇದೀವಿ. ಹಸುಗಳು 2 ಹಸಿನ ಇದಾವೆ, ಒಂದ್ ಕೊಡ್ತಾ ಐತಿ ಬೆಳಿಗ್ಗೆ ಟೈಮ್, ಸಾಯಂಕಾಲ ಒಂದ್ 5-6 ಲೀಟರ್ ಹಾಕ್ತಾರೆ. ಕೊಟ್ಟಿಗೆ ಎಲ್ಲ ಇದೆ? ಎಲ್ಲ ಒಟ್ಟಿಗೆ ಸೇರ್ಸಿ ಕೊಟ್ಟಿಗೆ ಮಾಡಿದ್ರೆ ಅಥವಾ ಎಮ್ಮೆಗೆ ಬೇರೆ ಹಸುಗೆ ಬೇರೆ ಅಂತ? ಒಟ್ಟಿಗೆ ಸೇರ್ಸಿ ಮಾಡಿದೀವಿ ಸರ್. ಎಮ್ಮೆ ಎಷ್ಟು ಹಾಲು ಕೊಡುತ್ತೆ, ಹಸು ಎಷ್ಟು ಹಾಲು ಕೊಡುತ್ತೆ? ಎಮ್ಮೆ ಈಗ ಇಲ್ಲ, ಮಾಲ್ಸೆಂಡ್ ಇದೆ, ಹಸುಗಳು ಮಾತ್ರ ಕೊಡ್ತಾ ಇದೆ. ಎಲ್ಲಿಂದ ತೊಂದ್ರೆ ಹಸು? ಹೊಸ ಇಲ್ಲೇ ಒಂದು 15 ವರ್ಷ ಆಯ್ತು, ಒಂದು ಇನ್ನೊಂದು ಈಗ 4 ವರ್ಷ ಐತಿ. ಒಂದ್ಸ ಭದ್ರಾವತಿ ಒಂದು. ಈ ಬಾರಿ ಎಷ್ಟು ಬಂತು ಅಡಿಕೆ ನಿಮ್ಗೆ? ಒಂದ್ 74 ಕ್ವಿಂಟಾಲ್ ಆಯ್ತು ಸರ್. ಎಕರೆಗೆ ಎಲ್ಲ ಸೇರಿ? ಎಲ್ಲ ಸೇರಿ 2 ಎಕರೆಗೆ. ಹೊಸಕಾಯ ಈಗ ನೀವೇ ಕೊಡ್ತಿರೋದು ಬೇರೆ ಕೊಡ್ತಿರೋ? ಬೇರೆ ಕೊಟ್ಟಿದೀವಿ ಸರ್, ತೂಕ ಕೊಟ್ಟಿದೀವಿ 13 ಕೆಜಿ. ಹೆಂಗ್ ಖರ್ಚಿನ ಬಗ್ಗೆ ಹೇಳಿದ್ರೆ ಎಷ್ಟು ಖರ್ಚು ಬೀಳುತ್ತೆ ಅಂತೀರ ಎಕರೆಗೆ? ಎಕರೆಗೆ ಖರ್ಚಿಂದು ಬರ್ತಿತ್ತು ಸರ್, ಇದು ಬೋರಿನಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಏನೇ ಇಲ್ಲ ಅಂದ್ರೂ ಒಂದು 25,000 ಮೇಲೆ ಬರ್ತಿದ್ದ ಬ್ಯಾಶೆ ಎಲ್ಲ. ಬಟ್ ನೀವಂತೂ ಟ್ರ್ಯಾಕ್ಟರ್ ಓಡಿಸಲ್ಲ? ಇವಾಗ ಓಡಿಸ್ತೀವಿ, ಟ್ರ್ಯಾಕ್ಟರ್ ಇದೆ ಓಡಿಸ್ತೀವಿ. ಟ್ರ್ಯಾಕ್ಟರ್ಗೆ ಕೆಲಸ ಮಾಡೋದು, ಎತ್ತು ಅಂದ್ರೆ ಈ ಬಿತ್ತನೆಗೆ ಎಡೆ ಕುಂಟಿಗೆ ಇಟ್ಕೊಂಡಿದೀವಿ ಸರ್. ಅದು ಬ್ಯಾಶೆ ಮಾಡೋದು ಟ್ರ್ಯಾಕ್ಟರ್ ಅಲ್ಲೇ, ಅದು ಎಲ್ಲ ಹೇಳ್ಬಾರ್ದು ನಾನು. ಈ ತೋಟದ ವಿಚಾರ ಬಂದಾಗ ಟ್ರ್ಯಾಕ್ಟರ್ನೇ ಉಪಯೋಗಿಸ್ತಕ್ಕಂಥದ್ದು? ಎಲ್ಲ ಟ್ರ್ಯಾಕ್ಟರ್ಲೇ ವಿಚಾರ ಮಾಡಿರೋದು, ಯತ್ನ ಮಾಡಿಲ್ಲ. ಕೊಟ್ಟು ರೋಗಗಳು ಇಲ್ಲ ಇಲ್ಲಿ ಅಡಿಕೆಗಿಲ್ಲ. ತೆಂಗಿನ ಮರಕ್ಕಿದೆ ಸರ್ ಕರಿ ಗರಿ ರೋಗ. ತೆಂಗಿನ ಮರ ಎಷ್ಟು ಹಾಕಿದಿರಿ? ಒಂದು 150 ಇದೆ. ಸುತ್ತಲೂ ಹಾಕಿದ್ರೆ ತೆಂಗಿನ ತೋಟನೇ ಇದೆಯಾ? ತೆಂಗಿನ ತೋಟನೇ ಇದೆ, ಅದ್ರೊಳಗೆ ಅಡಿಕೆ ಬೆಳೆದಿರೋ ಸರ್. ಬಯಲಿಗೂ ಹಾಕಿದೀವಿ 1-2 ಎಕರೆಗೆ. ಈಗ ಅದ್ರೊಳಗೂ ತೆಂಗಿನ ಒಳಗೆ ಅಡಿಕೆ ಹಾಕೊಂಡ್ರು. ಅದು ತೆಂಗು 150 ಅಂತ ಹೇಳಿದ್ರೆ ಅದ್ರದ್ದು ಆದಾಯ, ಅದ್ರದ್ದು ಇಳುವರಿ, ಅದಕ್ಕೆ ಬಂದಿರತಕ್ಕಂತ ರೋಗಗಳ ಬಗ್ಗೆ? ಅದಕ್ಕೆ ಬಗ್ಗೆ ರೋಗ ಗೊತ್ತಲ್ಲ, ನಿನ್ನ ಬಂದಲ್ಲ ಇಲ್ಲಿ ಬರ್ತಾ ಇದೆ. ಅದು ಒಂದು 8,000-15,000 ಕಾಯಿ ಬಿತ್ತು. ಈ ವರ್ಷ ಇದ್ದಕ್ಕೂ ಕಮ್ಮಿ ಆಗಿದೆ ರೋಗ ಬಂದು. 15,000 ಇದ್ದದ್ದು ಹೋದ್ನೇ ವರ್ಷ, ಇವತ್ತು 9,500 ಬಂದಿದೆ. ಈ ಕಾಯಿ ರೇಟ್ ಜಾಸ್ತಿ ಆಗಿದೆ ಅಂತಂದ್ರೆ ಮೊನ್ನೆ 25 ರೂಪಾಯಿ ಕೇಳಿರಂತ ಮನೆ ಹತ್ರ ಬಂದು ಕೊಟ್ಟಲ್ಲ. ಎಷ್ಟು ಒಂದು 3,000-4,000 ರೂಪಾಯಿ ಕೊಟ್ಟಲ್ಲ. ಎಳ್ನೀರು ಕೊಡ್ತೀರಿ? ಎಳ್ನೀರು ಕೊಟ್ಟದಾರೆ, ನಾ ಕೊಟ್ಟಲ್ಲ ಸರ್. ಎಳ್ನೀರು ಕೊಟ್ಟದಾರೆ. ಯಾಕೆ ಕೊಡಲ್ಲ ತಾವು? ಕೊಟ್ಟಿಲ್ಲ ಇರ್ಲಿ ಮೋಡ, ನೀನ್ ಸುಮ್ನೆ ಇಟ್ಕೊಂಡಿದ್ದೀವಿ. ಎಳ್ನೀರ್ ಕೊಟ್ಟಿಲ್ಲ. ಕಾಯಿ ಎಷ್ಟು ಕೊಡ್ತೀರಿ ಅಂದ್ರೆ ಈ ಸರಿ ಬಂದ ಕಾಯಿ ಇಳುವರಿ ಎಷ್ಟು ಬಂತು ಅಂತ? ಈಗ ಕೊಟ್ಟರೋದು ಒಂದು 9,000 ಈಗ ಎಷ್ಟಾಯ್ತು ಅಂತ ಗೊತ್ತಲ್ಲ. ಹಂಗೆ ತಂದು ಕ್ಯಾವಿಟ್ ಹಾಕಿದೀವಿ ಒಟ್ಟಿಗೆ. ಈಗ ಕಡಿಮೆ, ಈ ವರ್ಷ ಫಸಲು ಕಡಿಮೆ ಆಗಿದೆ. ತೋಟ ಒಳಗೆ ಗರ್ಭದೊಳಗೆ ಏನಾರ ರೋಗ ಕಾಣಿಸ್ಕೊಂಡ್ರು ಬೈದು ಕಡಿಮೆ ಆಗಿದೆ. ವರ್ಷ ಹೋದ್ನ ವರ್ಷ 15,000 ದುಡ್ಡು, ಈ ವರ್ಷ 9,000 ಬಂದಿದೆ ಇಳುವರಿ. ಈಗ ಇಳುವರ ಕಮ್ಮಿ ಆಗಿದೆ, ಹೆಂಗ ಅಂತ ಗೊತ್ತಲ್ಲ ಸರ್. ಅದ್ರ ನಿರ್ವಹಣೆ ಹೆಂಗ್ ಮಾಡ್ತೀರಾ ಮತ್ತೆ ತಾವು ತೆಂಗಿನ ನಿರ್ವಹಣೆ ಎಲ್ಲ? ಅಲ್ಲ ಕ್ಯಾವಡಿಸ್ತೀವಿ ಆಳ ಕೈಲಿ, ಅವ ಟ್ಯಾಕ್ಟ್ರಿ ತಗೊಂಡು ತುಂಬಿಕೊಂಡ್ಬರ್ತೀವಿ. ಅದಕ್ಕೆ ಯಾವೇನಾದ್ರೂ ನೀರ್ ಕೊಡೋದಾಗಿರ್ಬೋದು, ಗೊಬ್ಬರ ಡ್ರಿಪ್ ಮೇಲೆ ಕಳಿಸ್ತಾ ಇರ್ತೀವಿ. ಅವಕ್ಕೂ 2 ಹೋಲ್ ಹೊಡೆದಿರ್ತೀವಿ, ಅಡಿಕೆ ಒಂದು ಹೊಡೆದ್ರೆ ಅದಕ್ಕೆ 2 ಹೊಡೆದಿರ್ತೀವಿ. ಈ ತರ ಕಳಿಸ್ತೀವಿ. ಒಟ್ಟಲ್ಲಿ ಅಡಿಕೆದು ಲಾಭ ತೆಂಗಿನ ಬಗ್ಗೆ ಹೇಳಿದ್ರೆ ಯಾವ ರೀತಿ ನಿಮಗೆ ಚೆನ್ನಾಗಿ ಯಾವ್ದು ಅಂತ? ಅದು ನಾವು ಕೊಬ್ಬರಿ ಮಂಡಿ ಬಿಡ್ತೀವಿ ಕೊಬ್ಬರಿ, ಇಲ್ಲ ಮನೆ ತಾವ್ ಬಂದ್ರೆ ಏಣಿಕೆ ಕೊಡ್ತೀವಿ, ಇಷ್ಟೆಲ್ಲ ಮಾಡ್ತಾ ಇರ್ತೀವಿ. ಹೆಂಗ್ ಕೊಡ್ತೀರಾ ರೇಟು? ಅವಾಗ ಈ ಸರಿ 19,500 ಕೊಟ್ಟಿದ್ವಿ. ಸಿಪ್ಪೆಕಾಯಿ ಎಲ್ಲ ಸುಲ್ದ ಕಾಯಿ ಇಲ್ಲಿ ಬಂತಾರೆ? ಯಾವ ಮಾರ್ಕೆಟಿಂಗ್ ಬರ್ತಾರೆ ಇಲ್ಲಿ ನಿಮ್ಮ ಮನೆ ಹತ್ರ? ಒಳ್ಳೆಯವರೆಲ್ಲ ಬರ್ತಾ ಇರ್ತಾರೆ ಸರ್, ತಗೊಳ್ಳೋರು ಒಳ್ಳೆ ಮೇಲೆ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಅವರಿಗೆ ಬಂದವರಿಗೆ ಕೊಡ್ತೀರ. ಒಟ್ಟಾರೆ ಈ ಕೃಷಿ ಬಗ್ಗೆ ತಾವು ಹೇಳೋದಾದ್ರೆ ಈ ರೀತಿ ಮಾಡಬೇಕು ಅಥವಾ ಇದು ಇದ್ರ ಜೊತೆ ಕೆಲವರೆಲ್ಲ ಬಾಳೆ ಹಾಕ್ತಾರೆ ಅಡಿಕೆ ಮಧ್ಯದಲ್ಲಿ, ಮೆಣಸು ಹಾಕ್ತಾರೆ, ನೀವ್ ಯಾಕೆ ಪ್ರಯತ್ನ ಮಾಡಿಲ್ಲ ಅಂತ? ಈಗ ಮೆಣಸು ಅದೆಲ್ಲ ಹಾಕಕ್ಕಾಗಲ್ಲ, ಸಬ್ಮಿಟನ್ ಮಾಡಕ್ಕಾಗಲ್ಲ ನಮ್ ಕೈಲಿ ಖರ್ಚು, ಅದ್ ಮಾಡಿಲ್ಲ. ನೀನು ಮೆಣಸು ಗಿಣಸು ಏನು ಮಾಡಿಲ್ಲ. ತರಕಾರಿ ಕೂಡ ಬೆಳಿಬಹುದು? ಅದು ಬೆಳಿಬೈದು ಅಂದ್ರೆ ಸಣ್ಣ ಗಿಡ ಇದ್ರೆ ಬೆಳಿಬೈ ಸ್ವಾಮಿ, ಆ ದೊಡ್ಡ ಗಿಡದಲ್ಲಿ ಬೆಳೆಯಕ್ ಬರಲ್ಲ ನಮ್ಗೆ, ನೆರಳು ಜಾಸ್ತಿ ಆದ್ರೆ ಸಣ್ಣ ಗಿಡ ಬೆಳೆದು ಸಣ್ಣ ಗಿಡ ಇದ್ದ ಬೆಳ್ಕೊಂಡ್ರಿ. ಟೊಮೆಟೋನು ಬೆಳೆದು ಅದ್ರೊಳಗೆ, ದೊಡ್ಡ ಗಿಡ ಆದ ಬರೋದಲ್ಲ. ಅಲ್ಲ ನಮ್ಮ ಅನುಭವ ನಾವ್ ಹೇಳ್ತೀವಿ ಅಷ್ಟೇ. ಮೆಣಸಂತೂ ಹಾಕಕ್ಕೆ ಆಗಲ್ಲ, ಹಾಕಿಲ್ಲ. ನಮ್ ಕಡೆ ಯಾರು ಹಾಕಿವಲ್ಲ, ಬೇರೆ ಕಡೆ ಹಾಕಿರ್ಬೋದು, ನಮ್ ಕಡೆ ಹಾಕಿಲ್ಲ ಮೆಣಸು, ಯಾರು ಹಾಕಿದ್ರೆ ಗೊತ್ತಿಲ್ಲ. ಇಲ್ಲಿ ಒಬ್ರು ಹಾಕಿದ್ರು ಯಾಕೆ ಬಂದಿಲ್ಲ ಅಂತ ಹೇಳಿರ್ ಮಾತ್ರ. ನೀರಿನ ಸಮಸ್ಯೆ ಮತ್ತೆ ನೀರಿದೆ, ಅದೇನು ಆಯ್ತು ಗೊತ್ತಿಲ್ಲ. ವಿಚಾರ ನಿರ್ವಹಣೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಬರಲ್ಲ ಅದು. ಒಳ್ಳೇದು ಸಿದ್ದಪ್ಪ ಅವ್ರೆ, ತಮ್ಮ ಒಂದು ಕೃಷಿ ಅನುಭವವನ್ನು ಇದುವರೆಗೆ ಹಂಚಿಕೊಂಡಿದ್ದೀರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೆ ಕೃಷಿ ಅನುಭವ ಕುರಿತು ಕಡೂರು ತಾಲೂಕು ಜಿಗ್ನೆಹಳ್ಳಿಯ ರೈತರಾದ ಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ಇನ್ನು ಮುಂದೆ ಕೇಳಿ, ಹಾಲಿನ ಗುಣಮಟ್ಟ ಹೆಚ್ಚಿಸಲು ಹಸುಗಳ ಮೇವಿನಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜು ಜೀವಿ ಅವರೊಡನೆ ಸಂದರ್ಶನ. ಡಾಕ್ಟರ್ ಮಂಜು ಜಿಯು, ಸಹಾಯಕ ಪ್ರಾಧ್ಯಾಪಕರು, ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ. ಇವರು ಹಾಲಿನ ಗುಣಮಟ್ಟ ಹೆಚ್ಚಿಸಲು ಹಸುಗಳಿಗೆ ಮೇವು ಮತ್ತು ಆಹಾರದಲ್ಲಿ ಸುಲಭವಾಗಿ ಮಾಡಬಹುದಾದ ಬದಲಾವಣೆಗಳು ಈ ಕುರಿತು ಮಾಹಿತಿ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ಇವತ್ತಿನ ದಿವಸ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಹಸುಗಳ ಮೇವಿನಲ್ಲಿ ಮತ್ತು ಆಹಾರದಲ್ಲಿ ಸುಲಭವಾಗಿ ರೈತರು ಮನೆಯಲ್ಲಿ ಯಾವ ತರ ಬದಲಾವಣೆಗಳನ್ನು ಮಾಡ್ಕೋಬಹುದು ಅಂತ ವಿಷಯನ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಮಳೆಗಾಲ ಕಳೆದು ಚಳಿಗಾಲ ಮತ್ತು ಬೇಸಿಗೆ ಕಾಲ ಬರ್ತಿದ್ದಂಗೆ ಮೇವಿನ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ರೈತರು ಸಾಮಾನ್ಯವಾಗಿ ಭತ್ತದ ಮೇವು ಅಥವಾ ಜೋಳದ ದಂಟು ಅಥವಾ ರಾಗಿ ಹುಲ್ಲು, ಈ ಹುಲ್ಲುಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರ್ತಾರೆ. ಈ ಹುಲ್ಲಿನಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರೋದ್ರಿಂದ ಆ ಹುಲ್ಲನ್ನ ತಿಂದಾಗ ರಸುಗಳಿಗೆ ಹಾಲಿನ ಗುಣಮಟ್ಟ ತುಂಬಾ ಕಡಿಮೆ ಆಗುತ್ತೆ. ಜೊತೆಗೆ ಇಂಥ ಹುಲ್ಲನ್ನ ರಾಸುಗಳು ಹೆಚ್ಚಿಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅದರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತೆ. ಹಾಗಾಗಿ ಮತ್ತು ಅವ್ರು ಹೆಚ್ಚಿಗೆ ರುಚಿಕರವಾಗಿಯೂ ಸಹ ಇರೋದಿಲ್ಲ. ರೈತರು ಮನೆಯಲ್ಲಿ ಯಾವ ತರ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಂಡು ಈ ಹುಲ್ಲನ್ನ ಹೆಚ್ಚಿಗೆ ರಾಸುಗಳು ತಿನ್ನೋಗೆ ಯಾವ ತರ ಮಾಡ್ಕೋಬಹುದು ಅನ್ನೋದ್ ಬಗ್ಗೆ ನಾನೊಂದು ಕೆಲವೊಂದು ಮಾಹಿತಿಗಳನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈ ಒಣಮೇವು ಏನು ಹಾಕ್ತಾ ಇರ್ತೀವಿ ನಾವು ರಾಸುಗಳಿಗೆ, ಈ ಒಣಮೇವು ಹೆಚ್ಚಿಗೆ ರುಚಿಕರವಾಗಿ ಇಲ್ಲದೆ ಇರೋದ್ರಿಂದ ರಾಸುಗಳು ಹೆಚ್ಚಿಗೆ ತಿನ್ನೋದ್ರಿಂದ ಹಾಗಾಗಿ ಅದು ವೇಸ್ಟ್ ಆಗಿ ಹೋಗೋದು ಹೆಚ್ಚಿಗೆ. 1 ಕೆಜಿ ಒಣಮೇವಿಗೆ ಸುಮಾರು 1.5 ಲೀಟರ್ಷ್ಟು ನೀರನ್ನು ತಗೊಂಡು ಅದಕ್ಕೆ 1.25 ಕೆಜಿಯಷ್ಟು ಅಥವಾ 250 ಗ್ರಾಮ್ಷ್ಟು ಮೆಕ್ಕೆಜೋಳದ ಪುಡಿ ಅಥವಾ ಯಾವುದಾದ್ರೂ ಅಕ್ಕಿ ಪುಡಿ ಅಥವಾ ಗೋಧಿ ಬೂಸ ಅಥವಾ ಭತ್ತದ ಬೂಸ, ಈ ಬೂಸಕ್ಕೆ 100 ಗ್ರಾಮ್ಷ್ಟು ಉಪ್ಪು ಮತ್ತೆ 100 ಗ್ರಾಮ್ಷ್ಟು ಬೆಲ್ಲ, ಯಾವ್ದಾದ್ರು ಕಡಿಮೆ ವೆಚ್ಚದಲ್ಲಿ ಸಿಗುವಂತ ಬೆಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡಿ 1-2 ಲೀಟರ್ ನೀರಿಗೆ ಈ ಹುಲ್ಲನ್ನ ಹಾಕೋ ಸಮಯದಲ್ಲಿ ಈ ನೀರನ್ನ ಮಿಶ್ರಣ ಮಾಡಿ ನೀವು ಆ ಹುಲ್ಲಿನ ಮೇಲೆ ಸಿಂಪಡಿಸಿದ್ರೆ ಸಾಕು. ಸಿಂಪಡಿಸಿದಾಗ ಏನಾಗುತ್ತೆ, ಹುಲ್ಲು ನೀರನ್ನ ಸಿಂಪಡಿಸೋದ್ರಿಂದ ಹುಲ್ಲು ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಹಸುಗಳಿಗೆ ರಾಸುಗಳಿಗೆ ಸುಲಭವಾಗಿ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಇದರಲ್ಲಿ ಮೆಕ್ಕೆಜೋಳದ ಪುಡಿ ಅಥವಾ ಭತ್ತದ ನುಚ್ಚನ್ನ ಹಾಕೋದ್ರಿಂದ, ಜೊತೆಗೆ ಬೆಲ್ಲ ಹಾಕೋದ್ರಿಂದ, ಜೊತೆಗೆ ಉಪ್ಪನ್ನ ಮಿಶ್ರಣ ಮಾಡೋದ್ರಿಂದ ಅದು ರುಚಿಕರ ಆಗುತ್ತೆ. ರುಚಿಕರ ಆಗೋದ್ರಿಂದ ಹಸುಗಳಿಗೆ ಚೆನ್ನಾಗಿ ತಿಂತವೆ. ನಾವು ಎಷ್ಟು ತಿಂತವೋ ಅಷ್ಟು ಹಾಲಿನ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಸಿಗುವಂತ ಕಡಿಮೆ ಕ್ವಾಲಿಟಿ ಇರುವಂತಹ ಹುಲ್ಲನ್ನ ಈ ತರ ನೀವು ಒಂದು ಚಿಕ್ಕದಾಗಿ ಒಂದು ಬದಲಾವಣೆ ಮಾಡ್ಕೊಂಡು ನೀವು ಮಾಡೋದ್ರಿಂದ ರಾಸುಗಳು ಹೆಚ್ಚಿಗೆ ಹುಲ್ಲನ್ನ ತಿಂತವೆ. ಈ ತರದ ಹುಲ್ಲನ್ನ ತಿನ್ನೋದ್ರಿಂದ ಹಾಲಿನಲ್ಲಿ ಇವತ್ತಿನ ಸಮಸ್ಯೆ ಏನಿದೆ, ಡಿಗ್ರಿ ಸಮಸ್ಯೆ ಅಂತ ಸಾಮಾನ್ಯವಾಗಿ ನಾನು ನೋಡ್ತಾ ಇದ್ದೀವಿ, ಈ ಡಿಗ್ರಿ ಸಮಸ್ಯೆಯನ್ನು ಸಹ ನಾವು ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ನಾವು ಇದೊಂದೇ ಅಲ್ಲದೆ ಬೇರೆ ತರದ ಏನ್ ಮಾಡ್ಕೋಬಹುದು ಅಂತಂದ್ರೆ, ನಾವು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಎಲ್ಲರೂ ಏನು ಆಹಾರ ಪಶು ಆಹಾರ ಹೊರಗಡೆ ಸಿಗುತ್ತೆ ಅದನ್ನ ತಂದು ನಮ್ಮ ರಾಸುಗಳಿಗೆ ಹಾಕ್ತಾ ಇದಾರೆ. ಅದರಿಂದ ವೆಚ್ಚ ಹೆಚ್ಚಿಗೆ ಆಗ್ತಾ ಇದೆ. ವೆಚ್ಚ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮ್ಮ ಏನು ಆದಾಯ ಏನ್ ಬರಬೇಕಾಗಿತ್ತು ಹೈನುಗಾರಿಕೆಯಿಂದ, ಹೈನುಗಾರಿಕೆಯಿಂದ ಬರುವಂತಹ ಆದಾಯ ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕು, ಸುಮಾರು 10 ಲೀಟರ್ ಹಾಲು ಕೊಡುವಂತ ಒಂದು ಹಸುಗೆ ರಾಸುಗೆ ನಾವು ಪ್ರತಿ ದಿವಸಕ್ಕೆ ಬೆಳಗ್ಗೆ 2 ಕೆಜಿ ಮತ್ತೆ ಸಂಜೆ 2 ಕೆಜಿ ಅಷ್ಟು ಜೋಳದ ನುಚ್ಚು, ಜೊತೆಗೆ ಒಂದು ಬೆಳಗ್ಗೆ ಕಾಲ್ ಕೆಜಿ ಅಷ್ಟು 250 ಗ್ರಾಮ್ ಅಷ್ಟು ಯಾವ್ದಾದ್ರು ಹಿಂಡಿ, ಹತ್ತಿ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಅಥವಾ ಕೊಬ್ಬರಿ ಹಿಂಡಿ ಇರ್ಬೋದು, ಅಥವಾ ಸೂರ್ಯಕಾಂತಿ ಹಿಂಡಿ ಇರ್ಬೋದು, ಅಥವಾ ಎಳ್ಳಿಂಡಿ ಇರ್ಬೋದು, ಈ ತರದ ಯಾವ್ದಾದ್ರು ಒಂದು ಹಿಂಡಿನ ಒಂದು ಕಾಲ್ ಕೆಜಿ ಅಷ್ಟು ಹಿಂಡಿ, ಜೊತೆಗೆ ಒಂದು 50 ಗ್ರಾಮ್ ಅಷ್ಟು ಉಪ್ಪು, ಒಂದು 50 ಗ್ರಾಮ್ ಅಷ್ಟು ಖನಿಜ ಮಿಶ್ರಣ, ಮಿನರಲ್ ಮಿಕ್ಸರ್. ಇದನ್ನ ಸಿಂಪಲ್ ಆಗಿ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ ಈ ಹೈನುಗಾರಿಕೆಯನ್ನ ಆದಾಯದಾಯಕ ಮಾಡಬಹುದು. ಜೊತೆಗೆ ಈ ಹಸುಗಳಿಗೆ ಅಂದ್ರೆ 10 ಲೀಟರ್ ಹಾಲು ಕೊಡುವಂತ ಹಸುಗಳಿಗೆ ಬೇಕಾದಂತ ಪೌಷ್ಟಿಕಾಂಶಗಳನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಆ ದೃಷ್ಟಿಯಿಂದ ನಾವು ಇಂತ ಸುಲಭವಾಗಿ ಮನೆಯಲ್ಲೇ ಮಾಡುವಂತ ಈ ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ನಾವು ಹೈನುಗಾರಿಕೆಯನ್ನು ಲಾಭದಾಯಕ ಮಾಡಬಹುದು, ಜೊತೆಗೆ ಗುಣಮಟ್ಟವಾದ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಚಳಿಗಾಲದಲ್ಲಿ ಯಾವ ರೀತಿಯಿಂದ ಸರ್? ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಮಗೆ ಹಸಿ ಹುಲ್ಲಿನ ಸಿಗ್ತಾ ಇರುತ್ತೆ. ಚಳಿಗಾಲ ಬಂದ ತಕ್ಷಣ ಹುಲ್ಲಿನ ಪ್ರಮಾಣ, ಈ ಹಸಿ ಹುಲ್ಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ಒಣ ಹುಲ್ಲಿನ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಈ ಸಮಯದಲ್ಲಿ ನಾವು ಒಂದು ಬದಲಾವಣೆಗೆ ಏನ್ ಮಾಡ್ಬೇಕು ಅಂತಂದ್ರೆ, ಚಳಿ ಹೆಚ್ಚಿಗೆ ಆಗುತ್ತೆ, ದನಗಳಿಗೂ ಚಳಿ ಹೆಚ್ಚಿಗೆ ಆಗುತ್ತೆ. ಹಾಗೆ ಪ್ರೋಟೀನ್ ಅಂಶ ಆಹಾರದಲ್ಲಿ ಹೆಚ್ಚಿಗೆ ಮಾಡೋದ್ರಿಂದ, ಪ್ರೋಟೀನ್ ಅಂಶ ಹೆಚ್ಚಿಗೆ ಮಾಡಿದ್ರೆ ನಾವು ಅವಾಗ ರಾಸುಗಳಿಗೆ ಬೇಕಾದಂತ ಎಲ್ಲ ಪೌಷ್ಟಿಕಾಂಶಗಳು ಸಿಗೋದ್ರ ಜೊತೆಗೆ ದೇಹದ ಉಷ್ಣಾಂಶವನ್ನು ಹೆಚ್ಚಿಗೆ ಮಾಡೋದಕ್ಕೆ ಈ ಪ್ರೋಟೀನ್ ಸಹಾಯ ಆಗುತ್ತೆ. ಪ್ರೋಟೀನ್ ಯಾವಾಗ ಹೆಚ್ಚಿಗೆ ಸೇವನೆ ಆಗುತ್ತೆ, ದೇಹದ ಉಷ್ಣಾಂಶನೂ ಹೆಚ್ಚಿಗೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಏನ್ ಮಾಡಬೇಕು ಅಂತಂದ್ರೆ, ಆದಷ್ಟು ಈ ಹಿಂಡಿಗಳನ್ನ, ಎಣ್ಣೆ ಕಾಳುಗಳನ್ನ ನಮ್ಮ ಪಶುಗಳ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡ್ಕೊಂಡ್ರೆ ಅವಕ್ಕೆ ಬರಬಹುದಂತ ಎಲ್ಲಾ ಪೌಷ್ಟಿಕಾಂಶಗಳ ಕೊರತೆಗಳನ್ನ ನೀಗಿಸಬಹುದು, ಹಾಗೆ ಹೆಚ್ಚಿನ ಹಾಲಿನ ಉತ್ಪಾದನೆ ಮಾಡೋದಕ್ಕೂ ಸಹಾಯ ಆಗುತ್ತೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಂಧುವರಿಗೆ ನಮಸ್ಕಾರ. ನಾನು ಇವತ್ತಿನ ದಿವಸ A1 ಮತ್ತು A2 ಹಾಲಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ, ವೈಜ್ಞಾನಿಕ ಮಾಹಿತಿಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ A1 ಮತ್ತು A2 ಹಾಲಿನ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಜನರು A1 ಹಾಲು ಒಳ್ಳೇದು ಅಥವಾ A2 ಹಾಲು ಒಳ್ಳೇದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳ ಜೊತೆಗೆ ಅದರ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಏನಿದು A1 ಮತ್ತು A2 ಹಾಲು ಅಂತ ನಾವು ತಿಳ್ಕೋಬೇಕಾಗತ್ತೆ. ಒಂದು ಹಾಲನ್ನು ತಗೊಂಡ್ರೆ, 1 ಲೀಟರ್ ಹಾಲನ್ನು ತಗೊಂಡ್ರೆ ನೀವು ಅದರಲ್ಲಿ 85% ನೀರಿನ ಅಂಶ ಇರುತ್ತೆ, ಒಂದು 3% ಮಾತ್ರ ಪ್ರೋಟೀನ್ ಅಂಶ ಇರುತ್ತೆ, ಇನ್ನು 3-4% ಫ್ಯಾಟಿನ ಅಂಶ ಇರುತ್ತೆ, ಇನ್ನು 4.5% ಅದರಲ್ಲಿ ಶುಗರ್ ಅಥವಾ ಲ್ಯಾಕ್ಟೋಸ್ ಶುಗರ್ ಅಂತ ಹೇಳ್ತೀವಿ ಅದಿರುತ್ತೆ. ಈ 3% ಇರುವಂತ ಈ ಪ್ರೋಟೀನ್ ಏನಿದೆ, ಈ ಪ್ರೋಟೀನ್ ಬಗ್ಗೆನೆ ನಾವು A1 ಮತ್ತು A2 ಅಂತಂದೇಳಿ ನಾವು ಬೇರ್ಪಡಿಸೋದಕ್ಕೆ ನಾವು ಇವತ್ತಿನ ದಿವಸ ಈ ಚರ್ಚೆಗಳು ನಡೀತಾ ಇರೋದು. ಈ ಪ್ರೋಟೀನ್ ಏನಿದೆ, ಈ ಪ್ರೋಟೀನ್ ಅಲ್ಲಿ 2 ತರದ ಪ್ರೋಟೀನ್ ಇರುತ್ತೆ. ಒಂದು ಕೇಸಿನ್ ಅನ್ನೋ ಒಂದು ಪ್ರೋಟೀನ್, ಜೊತೆಗೆ ವೇ ಅಂತ ಇನ್ನೊಂದು ಪ್ರೋಟೀನ್. ಈ ಕೇಸಿನ್ ಅಂತ ಪ್ರೋಟೀನ್ ಇದೆ, ಇದು 80% ಇರುತ್ತೆ, ಉಳಿದಿದ್ದು 20% ವೇ ಪ್ರೋಟೀನ್ ಇರುತ್ತೆ. ಈ ವೇ ಪ್ರೋಟೀನ್ ನಮಗೆ ಅದು ಉತ್ತಮವಾದದ್ದು, ಆರೋಗ್ಯಕ್ಕೆ ತುಂಬಾ ಉತ್ತಮ. ಈಗ ಏನಾಗುತ್ತೆ ಅಂದ್ರೆ, ಕೇಸಿನ್ ಪ್ರೋಟೀನ್ ಅಲ್ಲಿ ಆಲ್ಫಾ ಕೇಸಿನ್ ಅಂತ ಇದೆ, ಬೀಟಾ ಕೇಸಿನ್ ಅಂತ ಇದೆ, ಕಪ್ಪ ಕೇಸಿನ್ ಅಂತ ಇದೆ. ಇದರಲ್ಲಿ ಆಲ್ಫಾ ಕೇಸಿನಿಂದ ಯಾವ ಸಮಸ್ಯೆನೂ ಇಲ್ಲ, ಕಪ್ಪ ಕೇಸಿನಿಂದನೂ ಯಾವ ಸಮಸ್ಯೆನೂ ಇಲ್ಲ. ನಮಗೆ ಸಮಸ್ಯೆ ಆಗ್ತಾ ಇರೋದು ಬೀಟಾ ಕೇಸಿನ್ ಅಂತ ಇರುತ್ತೆ ಅದು. ಈ ಹಾಲಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕೇಸಿನ್ ಪ್ರೋಟೀನ್ ಇರೋದು 3%, ಅದರಲ್ಲಿ 80% ಕೇಸಿನ್ ಅನ್ನೋದು, ಇನ್ನು 20% ವೇ ಅಂತ ಇರೋದು. ಈ 20% ಅಲ್ಲಿ ನಮ್ ಬೀಟಾ ಕೇಸಿನ್ ಇದೇ, ಅದು 25% ಮಾತ್ರ ಇರೋದು. ಈ ಬೀಟಾ ಕೇಸಿನ್ ಅನ್ನೋದು ಸುಮಾರು 209 ಅಮೈನೋ ಆಸಿಡ್ ಇರುವಂತ ಒಂದು ಪ್ರೋಟೀನ್, 67ನೇ ಅಮೈನೋ ಆಸಿಡ್ ಅಲ್ಲಿ ಒಂದು ಬದಲಾವಣೆ ಆಗಿದೆ, ಅದನ್ನೇ ನಾವು A1 ಅಥವಾ A2 ಅಂತ ಹೇಳ್ತೇವೆ. ಸೊ ಈ 67ನೇ ಅಮೈನೋ ಆಮ್ಲದಲ್ಲಿ A1 ಹಾಲಿನಲ್ಲಿ ಇಸ್ಟಡಿನ್ ಅಂತ ಒಂದು ಅಮೈನೋ ಆಮ್ಲ ಇದೆ ಅಥವಾ ಅಮೈನೋ ಆಸಿಡ್ ಇದೆ, ಅದೇ A2 ಹಾಲಿನಲ್ಲಿ ಪ್ರೋಲಿನ್ ಅಂತ ಒಂದು ಅಮೈನೋ ಆಸಿಡ್ ಇದೆ. ಈ ವ್ಯತ್ಯಾಸಗಳಿಂದನೇ ನಾವು ಇವತ್ತು A1 ಅಥವಾ A2 ಅಂತ ಹಾಲನ್ನ ಬೇರ್ಪಡಿಸ್ನೆ ಮಾಡೋದಕ್ಕೆ ಅಥವಾ ವ್ಯತ್ಯಾಸನ ಮಾಡ್ತಾ ಇದ್ದೇವೆ. ಈ A2 ಹಾಲನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ಈ ಪ್ರೋಲಿನ್ ಅಂತ ಒಂದು ಅಮೈನೋ ಆಮ್ಲ ಇದೆ, ತುಂಬಾ ಸ್ಟ್ರಾಂಗ್ ಆಗಿರುವಂತ ಅಮೈನೋ ಆಮ್ಲ ಇದು, ಆದಷ್ಟು ಅಷ್ಟು ಬ್ರೇಕ್ ಆಗೋದಿಲ್ಲ, ಜೀರ್ಣ ಆಗಬೇಕಾದ್ರೆ ಬ್ರೇಕ್ ಆಗೋದಿಲ್ಲ. ಹಾಗಾಗಿ ಸೇವನೆ ಮಾಡಿದವರಿಗೆ ಅದು ಹಾಗೆಯೇ ನಮ್ಮ ದೇಹನ ಸೇರುತ್ತೆ, ಆಮೇಲೆ ಏನ್ ಬೇಕಾಗುತ್ತೋ ಅಥವಾ ಕೊಡುವಂತ ಪೌಷ್ಟಿಕಾಂಶ ಕೊಡುತ್ತೆ. ಆದ್ರೆ ಎ ಟು ಹಾಲಲ್ಲಿ ಇರುವಂತಹ ಇಸ್ಟಡಿನ್ ಅಂತ ಒಂದು ಅಮೈನೋ ಆಮ್ಲ ಏನಿದೆ 67ನೇ ಜಾಗದಲ್ಲಿ, ಇದು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಇದು ಜೀರ್ಣ ಆಗಬೇಕಾದ್ರೆ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗೋದ್ರಿಂದ ನಮ್ಗೇನಾಗುತ್ತೆ, ಅದು ಬ್ರೇಕ್ ಆಗಿ ಅಮೈನೋ ಕ್ಯಾಸೋಮಾರ್ಫಿನ್ ಅಂತ ಒಂದು ಕೆಮಿಕಲ್ ಆಗಿ ಉತ್ಪಾದನೆ ಆಗ್ತದೆ. ಈ ಕ್ಯಾಸೋಮಾರ್ಫಿನ್ ಅಂತ ಒಂದು ಕೆಮಿಕಲ್ ಏನಿದೆ, ಅದು ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮಲ್ಲಿ ಬ್ರೈನ್ ಅಲ್ಲಿ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಇದನ್ನ ಯಾವುದೇ ಅಂಶಗಳು, ಯಾವುದೇ ಪೌಷ್ಟಿಕಾಂಶಗಳಾಗ್ಲಿ, ಯಾವುದೇ ಕ್ರಿಮಿಗಳಾಗ್ಲಿ ಇದನ್ನ ಕ್ರಾಸ್ ಮಾಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಏನು ಈ ಎ ಟು ಹಾಲ್ನಲ್ಲಿ ಒಂದು ಉತ್ಪಾದನೆ ಆಗ್ತದೆ ಈ ಕೆಮಿಕಲ್ ಕ್ಯಾಸೋಮಾರ್ಫಿನ್, ಈ ಕ್ಯಾಸೋಮಾರ್ಫಿನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ನ ಕ್ರಾಸ್ ಮಾಡಿ ಅದು ಹೋಗುತ್ತೆ. ಹಾಗಾಗಿ ಹೋಗೋದ್ರಿಂದ ಅಲ್ಲಿ ಏನಾಗ್ತದೆ, ಸೇವನೆ ಮಾಡಿದವರಿಗೆ, ಹಾಲಿನ ಸೇವನೆ ಮಾಡಿದವರಿಗೆ ಮತ್ತು ಬರುವಂತದ್ದು, ಬೇಗ ನಿದ್ದೆ ಬರುವಂತದ್ದು, ಹೆಚ್ಚಿಗೆ ನಿದ್ದೆ ಬರುವಂತದ್ದು ಆಗುತ್ತಾ ಇದೆ ಅನ್ನೋ ಒಂದು ಅಧ್ಯಯನಗಳು ಹೇಳ್ತದೆ. ಆದ್ರೂ ಈ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಇನ್ನೂ ಅಂತ ಕಾಣಬೇಕಾಗಿದೆ. ಸೊ ಈ ತರ ಕ್ಯಾಸೋಮಾರ್ಫಿನ್ ಬ್ರೈನ್ ಬ್ಯಾರಿಯರ್ ನ ಕ್ರಾಸ್ ಮಾಡಿ ಮೆದುಳನ್ನ ತಲುಪ್ತಾ ಇರೋದ್ರಿಂದ ಅಲ್ಲಿ ನಮ್ಗೆ ಸೇವನೆ ಮಾಡಿದವರಿಗೆ ಹೆಚ್ಚಿಗೆ ಮದ ಇರುವಂತದ್ದು ಆ ತರದ್ ಆಗ್ತಾ ಇದೆ. ಜೊತೆಯಲ್ಲಿ ಯಾರು ಈ ಎ ಒನ್ ಹಾಲನ್ನ ಸೇವನೆ ಮಾಡ್ತಾ ಇದಾರೋ ಅವರು ಹೆಚ್ಚಿಗೆ ನಿದ್ದೆ ಮಾಡುವಂತದ್ದು ಅಥವಾ ಬೊಜ್ಜು ಬರುವಂತದ್ದು, ಜೊತೆಗೆ ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರುವಂತದ್ದು ಅದು ಹೆಚ್ಚಿಗೆ ಬರ್ತಾ ಇದೆ ಅಂತ ಕೆಲವು ಅಧ್ಯಯನಗಳು ಹೇಳ್ತಾ ಇದೆ. ಹಾಗಾಗಿ ನಾವು ಎ ಒನ್ ಹಾಲನ್ನ ಒಳ್ಳೇದು ಅಥವಾ ಎ ಟು ಹಾಲ್ ಒಳ್ಳೇದು ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನಗಳು ನಡೀತಾ ಇದೆ. ಆದ್ರೆ ಈ ವೈಜ್ಞಾನಿಕ ಗುಣಗಳನ್ನ ನಾವು ತಿಳ್ಕೊಂಡ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ಸೇವನೆಯಲ್ಲಿ ಮಾಡೋದ್ರಲ್ಲಿ ಪ್ರಯೋಜನ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ನಮ್ಮ ದೇಶೀಯ ತಳಿಗಳೇನಿದೆ ಇದು ಸಾಮಾನ್ಯವಾಗಿ ಎ ಟು ಹಾಲನ್ನೇ ಉತ್ಪಾದನೆ ಮಾಡ್ತಾ ಇದೆ, ಮತ್ತೆ ಎಮ್ಮೆಗಳು ಏನಿದೆ ಶೇಕಡ 100% ಅಷ್ಟು ಅದು ಎ ಟು ಹಾಲನ್ನೇ ಉತ್ಪಾದನೆ ಮಾಡ್ತಾ ಇದೆ. ಹಾಗಾಗಿ ದೇಶೀಯ ಹಾಲಿನ ತಳಿಗಳು ಮತ್ತೆ ಎಮ್ಮೆ ಹಾಲುಗಳನ್ನ ಸೇವನೆ ಮಾಡೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಆದ್ರೆ ಈ ಮಿಶ್ರ ತಳಿಗಳೇನಿದೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ಎ ಒನ್ ಆಲಿದೆ, ಕೆಲವೊಂದು ಪರ್ಸೆಂಟೇಜ್ ಎ ಟು ಆಲಿದೆ. 50% ಎ ಒನ್ ಆಲಿರುತ್ತೆ, 50% ಎ ಟು ಆಲಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ಹೆಚ್ಚಿಗೆ ಬಹಳ ಆತಂಕ ಪಡುವಂತ ವಿಷಯನೂ ಇಲ್ಲ, ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಇರೋದು ಬಹಳ ಕಡಿಮೆ. ಜೊತೆಗೆ ಇದರಲ್ಲಿ 3% ಅಲ್ಲಿ ನಾವು 25% ಅಂದ್ಕೊಂಡ್ರು ನಮಗೆ 0.6% ಆಗುತ್ತೆ. ಅದರಲ್ಲಿ ನಮ್ಗೆ ಬೀಟಾ ಕ್ಯಾಸೋಮಾರ್ಫಿನ್ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಅದು ಎಷ್ಟು ಬ್ರೈನ್ಗೆ ಹೋಗ್ತಾ ಇದೆ ಅನ್ನೋದು ಬಗ್ಗೆ ಇನ್ನೂ ಅಧ್ಯಯನಗಳು ನಡೀತಾ ಇದೆ. ಹಾಗಾಗಿ ಇನ್ನೂ ಈ ಸಾಕಷ್ಟು ಅಧ್ಯಯನಗಳು ಈ ವಿಷಯದಲ್ಲಿ ನಡೀಬೇಕಾಗತ್ತೆ. ಆವಾಗ ನಾವು ಇದ್ರ ಬಗ್ಗೆ ಎ ಒನ್ ಹಾಲ್ ಬಗ್ಗೆ ಅಥವಾ ಎ ಟು ಹಾಲ್ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಬಹುದು ಅಂತ ನನ್ನ ಅಭಿಪ್ರಾಯ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೆ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಹಸುಗಳ ಮೇವಿನಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜು ಜಿಯು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ. ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ.